ಈ ಸಂಜೆಯ ಕಾಗಿದೆ ನೀನಿಲ್ಲದೆ, ಈ ಸಂಜೆಯ ಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಹೇ ಕಾಂತವೇ ಹಾಲಾಪವು, ಹೇ ಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಓ ಈ ಮೌನ ಬಿಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ನೋವಿಗೆ ಕಿಡಿಸೋ ಕಿಸಿ ಮಜ ನೋಡಿವೆ ತಾರಾಗಣ, ತಂಗಾಳಿಯ ಪಿಸು ಮಾತಿಗೆ ಯುಗವಾಗಿದೆ ನನ್ನ ಕ್ಷಣ. ನೆನಪೆಲ್ಲವೂ ಹೂವಾಗಿದೆ, ಮೈಯೆಲ್ಲವೂ ಮಲೆಯಾಗಿದೆ, ಈ ಜೀವ ಕಸಿಯಾಗಿದೆ, ಈ ಜೀವ ಕಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ನೀನಿಲ್ಲದೆ ಹಾ ಚಂದಿರ, ಈ ಕಣ್ಣಲ್ಲಿ ಕಸವಾಗಿದೆ, ಕದ ನೋಡುವ ಉಸಿರಿಲ್ಲದೆ, ಬೆಳದಿಂಗಳು ಹಸು ನೀಗಿದೆ, ಆಕಾಶದಿ ಮಳೆಯಾಗಿದೆ, ಈ ಸಂಜೆಯ ಕೊಲೆಯಾಗಿದೆ, ಈ ಗಾಯ ಹಸಿಯಾಗಿದೆ, ಈ ಗಾಯ ಹಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಹೇ ಕಾಂತವೇ ಹಾಲಾಪವು, ಹೇ ಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಓ ಈ ಮೌನ ಬಿಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ.